ಈ ವಿಷಯವಾಗಿ ಡಾಕ್ಟರ್ ಕಿಶನ್ ದೇಲಂಪಾಡಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಕೃಷಿ ಮಾಹಿತಿ. ಬಿದಿರು ಅತಿ ಶೀಘ್ರ ಬೆಳೆಯುವ ಮತ್ತು ಬಹುಪಯೋಗಿ ಆಗಿರುವುದರಿಂದ ಹಸಿರು ಬಂಗಾರವೆಂದು ಹಾಗೂ ಸಮಾಜದ ಎಲ್ಲ ವರ್ಗದ ಜನರ ಬಾಳಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದಿನಬಳಕೆಯಲ್ಲಿ ಅಗ್ರಸ್ಥಾನವನ್ನು ಹೊಂದಿರುವುದರಿಂದ ಇದನ್ನು ಬಡವರ ಮರಮುಟ್ಟು ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಏಕದಳ ವರ್ಗದ ಹುಲ್ಲಿನ ಕುಟುಂಬಕ್ಕೆ ಸೇರಿದ ದೀರ್ಘಕಾಲಿಕ ಸಸ್ಯಗಳಾದ ಈ ಬಿದಿರುಗಳು ಸಾಮಾನ್ಯವಾಗಿ 2 ಮಾದರಿಗಳಲ್ಲಿ ಬೆಳೆಯುತ್ತವೆ. ಒಂದು ಮಾದರಿಯಲ್ಲಿ ಗುಂಪು ಗುಂಪಾಗಿ ಮೆಳೆಗಳಾಗಿ ಬೆಳೆದರೆ ಇನ್ನೊಂದು ಮಾದರಿಯಲ್ಲಿ ಬಿಡಿ ಬಿಡಿಯಾಗಿ ಒಂಟಿ ಬೊಂಬುಗಳಾಗಿ ಬೆಳೆಯುತ್ತವೆ. ಹಾಗೆಯೇ ಎತ್ತರ ಮತ್ತು ಗಾತ್ರಗಳ ಬೆಳವಣಿಗೆಯಲ್ಲಿಯೂ ಅಪಾರ ವೈವಿಧ್ಯತೆಗಳಿರುತ್ತೆ. ಕೆಲವು ಜಾತಿಗಳು ಜೊತೆಯಲ್ಲಿರುವಂತಹ ವೃಕ್ಷ ಸಮೂಹಕ್ಕೂ ಎತ್ತರವಾಗಿ ಸುಮಾರು 30 ಮೀಟರ್ಗಳಿಗೂ ಮಿಗಿಲಾಗಿ ಬೆಳೆಯುತ್ತವೆ. ಬಹಳಷ್ಟು ಬಿದಿರುಗಳು ನೇರವಾಗಿ ಲಂಬವಾಗಿ ಬೆಳೆದರೆ ಇನ್ನೂ ಕೆಲವು ನೆಲದಲ್ಲೇ ಹರಡಿಕೊಂಡು ಬೆಳೆಯುವುದು ಉಂಟು. ಇನ್ನೂ ಕೆಲವು ಬಳ್ಳಿಯಂತೆ ದೊಡ್ಡ ಮರಗಳ ಹಂದರದವರೆಗೂ ಹಬ್ಬುತ್ತವೆ. ಹೊಸ ಬೊಂಬುಗಳು ಅಂದರೆ ಈ ಕಳಲೆಗಳು ಮಳೆಗಾಲದಲ್ಲಿ ಬಂದು ತೀವ್ರಗತಿಯಿಂದ ಬೆಳೆದು 3-4 ತಿಂಗಳುಗಳೊಳಗೆ ತಮ್ಮ ಪೂರ್ಣ ಎತ್ತರವನ್ನ ಸಾಧಿಸುತ್ತೆ. ಬೇರುಕಾಂಡಗಳು ಬಲಿತು ದಪ್ಪವಾದಾಗಲೇ ಅವುಗಳಿಂದ ಹೊರಬರುವ ಬೊಂಬುಗಳ ಗಾತ್ರ ನಿರ್ಧಾರವಾಗುತ್ತೆ. ಹೊಸ ಬೊಂಬಿನ ಬೆಳವಣಿಗೆ ಹಗಲಿಗಿಂತ ರಾತ್ರಿ ವೇಳೆ ಅಧಿಕವಾಗಿದ್ದು ದಿನವೊಂದಕ್ಕೆ 32 ಸೆಂಟಿಮೀಟರ್ ಉದ್ದ ಬೆಳೆದ ದಾಖಲೆಯೂ ಸಹ ಇದೆ. ಇನ್ನು ಬಿದಿರು ಹೂ ಬಿಡುವುದು ಪ್ರಕೃತಿಯ ವೈಶಿಷ್ಟ್ಯಗಳಲ್ಲಿ ಒಂದು. ಕೆಲವು ಜಾತಿಗಳು 40-50 ವರ್ಷಗಳಿಗೊಮ್ಮೆ ಹೂ ಬಿಟ್ಟರೆ ಇನ್ನೂ ಕೆಲವು ಜಾತಿಗಳು ಹೂ ಬಿಡುವುದು 30-40 ವರ್ಷಗಳಿಗೊಮ್ಮೆ. ಈ ಬಿದಿರುಗಳು ಒಮ್ಮೆ ಹೂ ಬಿಡಲು ಪ್ರಾರಂಭವಾದರೆ ಗುಂಪು ಗುಂಪುಗಳಲ್ಲಿ ಸಾಮೂಹಿಕವಾಗಿ ಕಂಡುಬಂದು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ 100 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿ ಹರಡುತ್ತದೆ. ಈ ಸಾಮೂಹಿಕ ಹೂ ಬಿಡುವಿಕೆಯ ಮುನ್ಸೂಚನೆಯೂ ಎಂಬಂತೆ ಮೊದಲಿಗೆ ಅಲ್ಲಲ್ಲಿ ಕೆಲವು ಮೆಳೆಗಳು ಹೂ ಬಿಡುತ್ತವೆ. ಮರುವರ್ಷ ಹೆಚ್ಚಿನ ಮೆಳೆಗಳು ವಿಶಾಲ ಪ್ರದೇಶದಲ್ಲಿ ಸಾಮೂಹಿಕವಾಗಿ ಹೂ ಬಿಟ್ಟು ಮುಂದೆ ಮುಂದೆ ಹರಡಿಕೊಂಡು ಹೋಗುತ್ತವೆ. ಈ ರೀತಿ ಒಮ್ಮೆ ಪ್ರಾರಂಭವಾದ ಹೂ ಬಿಡುವಿಕೆ 10 ಅಥವಾ ಇನ್ನೂ ಹೆಚ್ಚಿನ ವರ್ಷಗಳವರೆಗೂ ನಡೆಯುತ್ತಲೇ ಇರುತ್ತದೆ. ಈ ಕಿರು ಬಿದಿರು ಜಾತಿಗೆ ಸೇರಿದ್ದ ಜಾತಿಯಲ್ಲಿ ವಿಶೇಷವಾಗಿ ಮೆಳೆಗಳು ಅಲ್ಲಲ್ಲಿ ಮಾತ್ರ ಹೂ ಬಿಟ್ಟು ಇನ್ನು ವರ್ಷ ವರ್ಷ ಬೇರೆ ಬೇರೆ ಸ್ಥಳಗಳಲ್ಲಿ ಕಂಡುಬಂದು ಕೆಲವೊಮ್ಮೆ ಸಾಮೂಹಿಕ ಹೂ ಬಿಡುವಿಕೆ ಪ್ರಾರಂಭವಾಗುತ್ತದೆ. ಬಿದಿರುಗಳ ಉಳಿವಿಗೆ ಅಭಿವೃದ್ಧಿಗೆ ಇದು ಪ್ರಕೃತಿಯ ಒಂದು ನಿಯಮ. ಹೂ ಬಿಟ್ಟು ಬೀಜ ಉದುರಿದ ನಂತರ ಮೆಳೆ ಪೂರ್ತಿ ಒಣಗಿ ಹೋಗುವುದರಿಂದ ಎಲ್ಲೆಡೆ ಒಮ್ಮೆಗೆ ಎಲ್ಲಾ ಮೆಳೆಗಳು ಹೂ ಬಿಟ್ಟು ನಶಿಸಿದಲ್ಲಿ ವರ್ಷಾನುಗಟ್ಟಲೆ ಬಿದಿರುಗಳೇ ಇಲ್ಲದಂತಾಗುತ್ತದೆ. ಈ ಬಿದಿರಿನ ಸಸ್ಯಾಭಿವೃದ್ಧಿ ಹೇಗೆಂದರೆ ಸಾಮಾನ್ಯವಾಗಿ ಬೇರುಕಾಂಡಗಳಿಂದ ಹೊರಟ ಹೊಸ ಬೊಂಬುಗಳಿಂದ ಆಗುತ್ತದೆ. ಹೂ ಬಿಟ್ಟು ಬೀಜ ಉದುರಿದಾಗ ಲಕ್ಷಾಂತರ ಸಸಿಗಳು ಮೊಳೆತು ಮಳೆಗಾಲದಲ್ಲಿ ಅರಣ್ಯತಲವೆಲ್ಲ ಹಸಿರು ಮಖಮಲ್ಲಿನಂತೆ ಕಾಣುತ್ತದೆ. ಮರುಬೇಸಿಗೆಯಲ್ಲಿ ಬೆಂಕಿ ಬಿದ್ದಲ್ಲಿ ಲೆಕ್ಕವಿಲ್ಲದಷ್ಟು ಸಸಿಗಳು ಕೂಡ ನಾಶವಾಗುತ್ತವೆ. ಹಾಗೂ ವನ್ಯಜೀವಿಗಳ ಹಾಗೂ ಜಾನುವಾರುಗಳ ಮೇಯುವಿಕೆಯಿಂದಲೂ ಸಸಿಗಳು ನಾಶವಾಗುತ್ತವೆ. ಈ ಬಿದಿರಿನ ಜಾತಿಗಳಲ್ಲಿ ಅದರಲ್ಲಿಯೂ ದೀರ್ಘಕಾಲದ ಅಂತರದಲ್ಲಿ ಸಾಮೂಹಿಕ ಹೂ ಬಿಡುವಿಕೆಯ ಜಾತಿಗಳಲ್ಲಿ ಬೀಜೋತ್ಪತ್ತಿ ಪುನರುತ್ಥಾನದ ಒಂದು ನಿರ್ಣಾಯಕ ಕಾಲವಾಗಿರುತ್ತೆ. ಅರಣ್ಯ ನಿರ್ವಹಣೆಯಲ್ಲಿ ಇದು ಒಂದು ಮುಖ್ಯ ಅಂಶ. ಬೀಜಗಳು ಉದುರಿದ ನಂತರ ಅವು ಕೆಡುವುದರೊಳಗೆ ಹಾಗೂ ಮಳೆ ಬಿದ್ದು ನೆನೆಯುವುದರೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಬೀಜಗಳನ್ನು ಸಂಗ್ರಹಿಸಬೇಕು. ಅವುಗಳಿಗೆ ಕೀಟಬಾಧೆಗಳಾಗದಂತೆ ಕೀಟನಾಶಕಗಳಿಂದ ಸಂಸ್ಕರಿಸಿಡಬೇಕು. ಹೊರಟ ಹೊಸ ಸಸಿಗಳನ್ನು ಬೆಂಕಿ ಜಾನುವಾರುಗಳಿಂದ ರಕ್ಷಿಸಬೇಕು. ಒಣಗುವ ಒಣಗಿರುವ ಮೆಳೆಗಳನ್ನು ಬೀಜಗಳು ಉದುರಿದ ಮೇಲೆ ಬೆಂಕಿಯಿಂದ ರಕ್ಷಿಸಿ ಅವುಗಳ ಕಟಾವಿಗೆ ಏರ್ಪಾಡು ಮಾಡಬೇಕು. ಬಿದಿರುಗಳಿಲ್ಲದ ಅರಣ್ಯ ಪ್ರದೇಶಗಳಲ್ಲಿ ಸೂಕ್ತ ಭೂಗುಣ ಇನ್ನಿತರ ಅನುಕೂಲತೆಗಳು ಇರುವೆಡೆ ಸಂದುಗಳಲ್ಲಿ ಮಳೆಗಾಲದ ಪ್ರಾರಂಭದಲ್ಲಿ ಮೊದಲ ಒಂದೆರಡು ಮಳೆ ಬಿದ್ದ ನಂತರ ಹದವಾದ ನೆಲದಲ್ಲಿ ಬೀಜಗಳನ್ನು ಎರಚಿ ಹೊಸ ಸಸಿಗಳು ಬರುವಂತೆ ಮಾಡಬೇಕು. ಅವುಗಳ ರಕ್ಷಣೆಗೂ ಕೂಡ ಏರ್ಪಾಡು ಮಾಡಬೇಕು. ನರ್ಸರಿಗಳಲ್ಲಿ ಹೇರಳವಾಗಿ ಸಸಿಗಳನ್ನು ಬೆಳೆಸಿ ಕೃತಕ ಪುನರುತ್ಪತ್ತಿಯ ರೀತಿ ಹೊಸ ಮೆಳೆಗಳನ್ನು ಹಾಗೂ ಪ್ರತ್ಯೇಕ ನೆಡುತೂಪುಗಳನ್ನು ನಿರ್ಮಿಸಬೇಕು. ರೈತರು ತಮ್ಮ ಹೊಲಗದ್ದೆಗಳ ಆಸುಪಾಸಿನಲ್ಲಿ ಸಸಿಗಳನ್ನು ನೆಟ್ಟು ಕಾಪಾಡಬೇಕು. ಬಿದಿರುಗಳನ್ನು ಬೇರುಕಾಂಡದಿಂದ ಪುನರುತ್ಪತ್ತಿ ಮಾಡಬಹುದು. ಬೇರುಕಾಂಡಗಳ ಸಮೇತ ಬೊಂಬುಗಳನ್ನು ಸುಮಾರು 0.75 ರಿಂದ 1.0 ಮೀಟರ್ನಷ್ಟು ಎತ್ತರವಿಟ್ಟು ಕತ್ತರಿಸಿ ಬೇರುಕಾಂಡಗಳನ್ನು ನೆಲದಿಂದ ಜಾಗರೂಕತೆಯಿಂದ ಬಿಡಿಸಿ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಅಗೆದು ತೆಗೆದು ಆದಷ್ಟು ಜಾಗ್ರತೆಯಾಗಿ ಅವನ್ನು ಭೂಮಿಯಲ್ಲಿ ಕಾಂಡದ 2-3 ಗೆಣ್ಣುಗಳು ಹೊರಗೆ ಕಾಣುವಂತೆ 45 ಸೆಂಟಿಮೀಟರ್ x 45 ಸೆಂಟಿಮೀಟರ್ x 45 ಸೆಂಟಿಮೀಟರ್ ಗುಂಡಿಗಳಲ್ಲಿ ನೆಡಬೇಕು. ಶುಷ್ಕ ವಾತಾವರಣ ಇದ್ದಲ್ಲಿ ಪ್ರಾರಂಭದಲ್ಲಿ ನೀರನ್ನು ಹಾಕಬೇಕು. ಹೊಸ ಕಳಲೆಯು ನೆಟ್ಟ ವರ್ಷ ಇಲ್ಲವೇ ಮರುವರ್ಷ ಕಂಡುಬರುವುದು. 3/4 ಮೀಟರ್ನಷ್ಟು ಉದ್ದದ ಕಾಂಡಭಾಗವನ್ನು ನೆಲದ ಸಮೀಪದ ಭಾಗದಿಂದ ಕತ್ತರಿಸಿ 2 ಗೆಣ್ಣು ಕಾಣುವಂತೆ ನೆಲದಲ್ಲಿ ಲಂಬವಾಗಿ ಇಲ್ಲವೇ ಸ್ವಲ್ಪ ಓರೆಯಾಗಿ ನೆಡುವುದು ಒಂದು ಕ್ರಮ. ಈ ತರಹದ ಕಾಂಡಗೆಣ್ಣುಗಳನ್ನು ನರ್ಸರಿಗಳಲ್ಲಿ ಮೊದಲು ನಾಟಿ ಮಾಡಿ ಬೇರು ಬಿಟ್ಟ ನಂತರ ಕಾಡಿನ ಭಾಗದಲ್ಲಿ ಮಳೆಗಾಲ ಶುರುವಾದಂತೆ ನೆಟ್ಟರೆ ಸಫಲತೆ ಹೆಚ್ಚು. ಕಾಂಡವನ್ನು ಕತ್ತರಿಸುವಾಗ ಗೆಣ್ಣಿನ ಮೇಲ್ಭಾಗದಲ್ಲಿ ನೆಡುತಡಿಕೆಗಳ ಬಡ್ಡೆಯೇ ಕತ್ತರಿಸುವುದು ಉತ್ತಮ. ಇಲ್ಲದಿದ್ದಲ್ಲಿ ಕತ್ತರಿಸಿದ ಕಾಂಡದ ಟೊಳ್ಳಿನಲ್ಲಿ ನೀರು ಸೇರಿ ಗೆಣ್ಣು ಕೆಡುವ ಸಾಧ್ಯತೆ ಹೆಚ್ಚು. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಮುನಾ ಭಟ್ ಹುತ್ತಗಾರು ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಸಿಂಧೂರಾಯನು ತನ್ನ ರಂಭೆಯರಿಬ್ಬರಿಗೂ ಚಂದುಳ್ಳ ಪಾರಿಜಾತದ ಹೂವ ಮೂಡಿಸಲು ಚಂದುಳ್ಳ ನೋಟದಿ ಹಾಸ್ಯವ ಮಾಡುತ್ತ ರಂಭೆಯ ಕೈ ಹಿಡಿದ ರಂಗಯ್ಯ ಗೋಕುಲವಾದಿಟ್ಟೆನೆಂದ ಗೋಪಿ ಸಹಿತ ಸೇನೆಲೆ ಕುಳಿತಿದ್ದ ಹರಿಗೆ ವಿಶೇಷದಾರತಿಯ ಬೇಳಗುವ ಮಾರನಯ್ಯನು ತನ್ನ ನಾರಿಯರಿಬ್ಬರಿಗೂ ಆಯುಳ್ಳ ಪಾರಿಜಾತದ ಹೂವ ಮೂಡಿಸಲು ಕೋರೆ ಗಣ್ಣಿಲಿ ನೋಡಿ ಹಾಸ್ಯವ ಮಾಡುತ್ತ ಭಾರ್ಯೆಯ ಕೈ ಹಿಡಿದ ರಂಗಯ್ಯ ಗೊಂಡ್ಯದ ಸೆರಗಿಡಿದ ಮಿತ್ರೆ ಸಹಿತ ಹಸೆ ಮೇಲೆ ಕುಳಿತಿದ್ದ ಹರಿಗೆ ಒಪ್ಪುವ ಆರತಿಯ ಬೇಳಗುವ ರತ್ನದ ಕೊಳಲಿಗೆ ರಸಗಸಿ ಮಾಡದೆ ಯತ್ಯಾಭಿಮಾತನು ಸಭೆಯೊಳಗಾಡದೆ ಸತ್ಯಭಾಮೆಯೇ ನಿನ್ನ ಸೌಂದರ್ಯಕ್ಕೆ ತಕ್ಕ ಸಕಲ ಮಾರಥವೇರಿದ ರಂಗಯ್ಯ ಗೋಕುಲವ ಬಿಟ್ಟೆ ನಿಂದ ಗೋಪಿ ಸಹಿತ ಸೇನೆಲೆ ಕುಳಿತಿದ್ದ ಹರಿಗೆ ವಿಶೇಷದಾರತಿಯ ಬೇಳಗುವ ಎಲ್ಲವರೊಳಗೆ ನೀನು ಹಿರಿಯವಳೆರು ಗೋವಿಣಿ ಕಿರಿಯವಳ ಸಂಗಡ ಕಾಳಗವೇನೆ

ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ಕಾಕೋ ಜನರ ತರಿದು ತನ್ನೇ ಕಾಂತ ಭಕ್ತರ ಪೊರೆವ ಕೃಷ್ಣ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ವಾಸುದೇವಗೆ ಲಕ್ಷ್ಮೀ ಮಾಲೆ ನೀಡಿದೆ ರಾಜಸೂಯಯಾಗದಲ್ಲಿ ರಾಜರಾಜ ರೀರಲು ಧರ್ಮ ರಾಜಸೂತನು ಈತ ಸಭಾ ಪೂಜೆ ಗರ್ಹ ನೆನಿಸಿ